ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 90%, ಕೊಪ್ಪಳ ಜಿಲ್ಲೆ ಒಳಗ 85% ಮತ್ತ ಬಳ್ಳಾರಿ ಜಿಲ್ಲೆ ಒಳಗ 80% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು, ಕೆಲವು ಕಡೆ ಒಳ್ಳೆಯ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ಇನ್ನು ಮುಂದೆ ಆಲಿಸಿ ಕರ್ಬಸಯ್ಯ ಸ್ವಾಮಿ ಮಠಪತಿ ಮತ್ತು ಸಂಗಡಿಗರಿಂದ ತತ್ವಪದಗಳು. ಸುಮ್ಮನೆ ಯಾಕೋ ಬಡಿವಾರ, ಸುಳ್ಳೆ ಆದ ಸಂಸಾರ. ಸುಮ್ಮನೆ ಯಾಕೋ ಬಡಿವಾರ, ಖಾಲೆ ಆದ ಸಂಸಾರ. ಖಾಲೆ ಆದ ಸಂಸಾರ. ಸುಮ್ಮನೆ ಯಾಕೋ ಬಡಿವಾರ, ಸುಳ್ಳೆ ಆದ ಸಂಸಾರ. ಯಾಳ ಬಂದಾಗ ಯಾರ ಮನಸ್ಸಿಗೆ ಹಾಕೋ ತೂಕ ಜರ. ಯಾಳ ಬಂದಾಗ ಯಾರ ಮನಸ್ಸಿಗೆ ಹಾಕೋ ತೂಕ ಜರ. ಮನಸ್ಸಿಗೆ ಹಾಕೋ ತೂಕ ಜರ. ಸುಮ್ಮನೆ ಯಾಕೋ ಬಡಿವಾರ, ಸುಳ್ಳೆ ಆದ ಸಂಸಾರ. ಅಕ್ಕ ತಂಗಿ ರಂಬಿಯರೋ, ರೊಕ್ಕ ನೋಡಿ ನಂಬುವರೋ. ಅಕ್ಕ ತಂಗಿ ರಂಬಿಯರೋ, ರೊಕ್ಕ ನೋಡಿ ನಂಬುವರೋ. ರೊಕ್ಕ ನೋಡಿ ನಂಬುವರೋ. ಫಕ್ಕನೆ ಬಡತನ ಬಂದಾರೆ, ದೀಕು ಇಲ್ಲೋ ಯಾರ್ಯಾರ. ಫಕ್ಕನೆ ಬಡತನ ಬಂದಾರೆ, ದೀಕು ಇಲ್ಲೋ ಯಾರ್ಯಾರ. ಸುಮ್ಮನೆ ಯಾಕೋ ಬಡಿವಾರ, ಸುಳ್ಳೆ ಆದ ಸಂಸಾರ. ಸುಳ್ಳೆ ಆದ ಸಂಸಾರ. ತಾಯಿ ತಂದಿ ಬಂಧುಗಳು ಕಳಸಿದರೆ ಹಾಕುವರು ಕೂಳು. ತಾಯಿ ತಂದಿ ಬಂಧುಗಳು ಕಳಸಿದರೆ ಹಾಕುವರು ಕೂಳು. ಇಲ್ಲದಿದರೆ ತೆಗೆಹುವರು ಜಗಳ. ಸುಳ್ಳೆ ಆದೋ ಸಂಸಾರ. ಸುಮ್ಮನೆ ಯಾಕೋ ಬಡಿವಾರ, ಸುಳ್ಳೆ ಆದ ಸಂಸಾರ. ಸುಳ್ಳೆ ಆದ ಸಂಸಾರ. ವಾಸ ಹೆಬ್ಬಳದ ಊರು ಈಶ ಹಾನು ಅಣಿವೀರು. ವಾಸ ಹೆಬ್ಬಳದ ಊರು ಈಶ ಹಾನು ಅಣಿವೀರು. ಈಶ ಹಾನು ಅಣಿವೀರು. ಆತನ ಎದರಿಡಿಯೋ ಪದರೋ. ಸುಳ್ಳೆ ಆದೋ ಸಂಸಾರ. ಸುಮ್ಮನೆ ಯಾಕೋ ಬಡಿವಾರ ಸುಳ್ಳೆ ಆದ ಸಂಸಾರ ಸುಳ್ಳೆ ಆದ ಸಂಸಾರ ವಾಸ ಹೆಬ್ಬಳದ ಊರ ಈಶ ಹಾನು ಅಣಿವೀರೋ ವಾಸ ಹೆಬ್ಬಳದ ಊ ಸುಳ್ಳೆ ಆದ ಸಂಸಾರ ಸುಮ್ಮನೆ ಯಾಕೋ ಬಡಿವಾರ ಸುಳ್ಳೆ ಆದ ಸಂಸಾರ ಸುಳ್ಳೆ ಆದ ಸಂಸಾರ ವಾಸ ಹೆಬ್ಬಳದ ಊರ ಈಶ ಹಾನು ಅಣಿವೀರೋ ವಾಸ ಸುಳ್ಳೆ ಆದ ಸಂಸಾರ ಸುಮ್ಮನೆ ಯಾಕೋ ಬಡಿವಾರ ಸುಳ್ಳೆ ಆದ ಸಂಸಾರ ಸುಳ್ಳೆ ಆದ ಸಂಸಾರ ವಾಸ ಹೆಬ್ಬಳದ ಊರ ಈಶ ಹಾನು ಅಣಿವೀರೋ